ನಿಧಿ ಯೋಜನೆ ಅಂತ ಹೇಳಿ, ಅಥವಾ ಕಿಸಾನ್ ಸಮ್ಮಾನ್ ಯೋಜನೆ ಅಂತಾನು ಅದಕ್ಕೆ ಕರೀತಾರೆ. ಆ ಒಂದು ಉದ್ದೇಶನ ಬಹಳ ಜನ ರೈತರಿಗೆ, ನಾವು ಸಣ್ಣರು ಅನ್ನೋ ಒಂದು ಸಣ್ಣ ಜಮೀನಿದೆ ಅನ್ನೋ ಒಂದು ಮಾತಾಡ್ತಾರಿಯೇ ಹೊರತು ಅದರ ಉದ್ದೇಶ ಏನು, ಯಾಕೆ, ಹೇಗೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಅರಿವಿರೋದಿಲ್ಲ. ತಾವು ಅದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ಕೊಡಬೇಕು ಅಂತ ಹೇಳಿ ಕೋರ್ಕೊಳ್ತೀನಿ. ಖಂಡಿತ ಸರ್. ಈಗ ತಾವ್ ಹೇಳದಂಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತೇಳಿ ಒಂದು ಯೋಜನೆ ಇದೆ. ಈಗ ಆಲ್ರೆಡಿ ರೈತರಲ್ಲಿ ಇದು ಪಿಎಂ ಕಿಸಾನ್ ಅಂತ ಹೇಳಿ ಪ್ರಚಲಿತವಾದಂತಹ ಯೋಜನೆ ಕೂಡ ಆಗಿದೆ ಸರ್. ಇದು ದಿನಾಂಕ 1/2/2019 ಭಾರತ ಸರ್ಕಾರ ಸಣ್ಣ ಮತ್ತು ಅತಿ ಸಣ್ಣರ ರೈತರ ಆದಾಯವನ್ನು ಹೆಚ್ಚಿಸಲು ಪ್ರೋತ್ಸಾಹ ಧನದ ರೂಪದಲ್ಲಿ ಧನ ಸಹಾಯ ಮಾಡೋಕೆ ಅಂತ ಒಂದು ಹೊಸದಾಗಿ ಬಂದಂತಹ ಯೋಜನೆ. ತದನಂತರ ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಸೇರಿಸಿ ಕೂಡ ಎಲ್ಲಾ ರೈತರ ವರ್ಗದವರೆಗೂ ಈ ಪ್ರೋತ್ಸಾಹ ಧನ ಸಿಗಲಿ ಅಂತೇಳಿ ಮತ್ತೆ ಮಾರ್ಪಾಡು ಮಾಡಿದರು. ಈ ಒಂದು ಭಾರತ ಸರ್ಕಾರದ ಯೋಜನೆಯಲ್ಲಿ ಪ್ರತಿಯೊಬ್ಬ ರೈತನಿಗೆ ಅಥವಾ ರೈತ ಕುಟುಂಬದಲ್ಲಿ ಇರತಕ್ಕಂಥವರಿಗೆ ಒಟ್ಟು ವಾರ್ಷಿಕವಾಗಿ ರೂ 6,000 ಸಹಾಯಧನವನ್ನು ಸಮಾನಾದ ಕಂತುಗಳಲ್ಲಿ, ಅಂದ್ರೆ 2,000 ರೀತಿಯಲ್ಲಿ 3 ಕಂತುಗಳಲ್ಲಿ ಕೊಡುವಂತ ಒಂದು ಯೋಜನೆ 1/2/2019 ಬಂತು. ಅದೇ ರೀತಿ ಕರ್ನಾಟಕ ಸರ್ಕಾರ ಕೂಡ ಇದಕ್ಕೆ ಪೂರಕವಾಗಿ ದಿನಾಂಕ 13/8/2019 ಒಂದು ಆದೇಶವನ್ನು ಹೊರಡಿಸಿತು. ಭಾರತ ಸರ್ಕಾರ ಯಾವ ರೀತಿ ಒಬ್ಬ ರೈತ ಅಥವಾ ರೈತ ಕುಟುಂಬಕ್ಕೆ ಸಮನಾದ ಕಂತುಗಳಲ್ಲಿ 2,000 ರೀತಿಯಲ್ಲಿ 6,000 ಕೊಡ್ತು, ಕರ್ನಾಟಕ ಸರ್ಕಾರ ಕೂಡ, ಅಂದ್ರೆ ರಾಜ್ಯ ಸರ್ಕಾರ ಕೂಡ 2 ಸಮನಾದ ಕಂತುಗಳಲ್ಲಿ, ಅಂದ್ರೆ 2,000 ರೀತಿ ಒಟ್ಟು 4,000 ರೂಪಾಯಿ. ಹೀಗೆ 2 ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡೂ ಸೇರಿ ಪ್ರತಿಯೊಬ್ಬ ರೈತರಿಗೆ ವಾರ್ಷಿಕವಾಗಿ ರೂ 10,000 ಸಹಾಯಧನವನ್ನು, ಆರ್ಥಿಕ ಸಹಾಯಧನವನ್ನು ಕೊಡುವಂತ ಒಂದು ಯೋಜನೆ ಇದಾಗಿದೆ ಸರ್. ಇದು ಇದು ಸಣ್ಣ ರೈತರು ದೊಡ್ಡ ರೈತರು ಆ ತರದ್ದೇನಾರ ಇದೆಯಾ ಅಥವಾ ಎಲ್ಲರಿಗೂ ಒಂದೇ ರೀತಿನ? ಇದು ಸಣ್ಣ ರೈತರು ದೊಡ್ಡ ರೈತರು ಅಂತ ಏನಿಲ್ಲ. ಒಬ್ಬ ರೈತ ಕುಟುಂಬದ ಅವರ ಹೆಸರಿಗೆ ಜಮೀನ್ ಇದ್ರೆ ರೈತರು ಆಗಿರ್ಬೇಕು. ಬಟ್ ಇದಕ್ಕೆ ಕೆಲವು ಮಾನದಂಡಗಳು ಕೂಡ ತಾವು ಹೇಳಿದಂಗೆ ಇದೆ. ಅಂದ್ರೆ ಇದು ಯಾರ್ಯಾರು ಅರ್ಹರು ಯಾರ್ಯಾರು ಅರ್ಹರಲ್ಲ ಅನ್ನೋದಕ್ಕೂ ಕೂಡ ಇದೆ. ಇದು ಈಗ ಕೆಲವರು ಈಗ ಸರ್ಕಾರಿ ಅಥವಾ ಸರ್ಕಾರಿ ಸ್ವಾಮ್ಯದ ಕೆಲಸಗಳಲ್ಲಿ ಮಾಡ್ತಾ ಇದ್ರು ನೌಕರರು, ಅಥವಾ ಯಾವೊಬ್ಬ ರೈತರು ಅಥವಾ ಯಾವೊಬ್ಬ ಅಭ್ಯರ್ಥಿಗಳು ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ, ಅಥವಾ ಲಾಯರ್ಸ್ ಡಾಕ್ಟರ್ಸು, ಅಥವಾ ಯಾರು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿ ರೂ 10,000 ಪಿಂಚಣಿ ಪಡಿತಿರ್ತಾರೆ, ಅಂತವರು ಈ ಯೋಜನೆಗೆ ಅರ್ಹರಲ್ಲ, ಈ ಯೋಜನೆಯಲ್ಲಿ ಅವರು ಅರ್ಹರಲ್ಲ ಅಂತೇಳಿ ತಿಳಿಸಿದ್ದಾರೆ ಮಾರ್ಗಸೂಚಿಯಲ್ಲಿ. ಅಂದ್ರೆ ರೈತ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಅಥವಾ ಅವನ ಮಕ್ಕಳು ಕೆಲಸದಲ್ಲಿ ಇದ್ರೆ ಹೇಗೆ ಅದು? ಯಾರ ಜಮೀನಿಗೆ ಹೆಸರಿರುತ್ತೋ ಅವರು ಈ ಒಂದು ಸೌಲಭ್ಯವನ್ನ ಪಡೀತಾರೆ. ಅವರು ಏನಾದ್ರು ಸರ್ಕಾರಿ ನೌಕರಿಯಲ್ಲಿದ್ರೆ, ಅತಿ ಸರ್ಕಾರಿ ಸೌಮ್ಯದ ಅಥವಾ ಪ್ರೈವೇಟ್ ಅಲ್ಲಿದ್ದು ಅವರೇನಾದ್ರು ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಅಥವಾ ಅಂತ ಒಂದು ಕೆಲಸಗಳಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿ ರೂ 10,000 ಹೆಚ್ಚಿನ ಪಿಂಚಣಿ ಪಡೀತಾ ಇದ್ರೆ, ಅಥವಾ ವಕೀಲರು ಅಥವಾ ಚುನಾಯಿತ ಪ್ರತಿನಿಧಿಗಳು ಅಂತ ಅಂದ್ರೆ ಈಗ ಸಂಸದರು ಸಚಿವರು ಅಂತವರಿದ್ರು ಕೂಡ ಈ ಯೋಜನೆಗೆ ಅರ್ಹರಿರೋದಿಲ್ಲ. ಒಟ್ಟು 10,000 ರೂಪಾಯಿ ಒಟ್ಟು ಕೇಂದ್ರ ಸರ್ಕಾರದಿಂದ 3 ಕಂತುಗಳಲ್ಲಿ 6,000 ರೂಪಾಯಿ, ರಾಜ್ಯ ಸರ್ಕಾರದಿಂದ 2 ಕಂತುಗಳಲ್ಲಿ 4,000 ರೂಪಾಯಿ, ಹೀಗೆ ವಾರ್ಷಿಕವಾಗಿ 10,000 ರೂ ಸಹಾಯಧನವನ್ನ ಪಡೀತಾರೆ ಸರ್ ರೈತರು. ಇದಕ್ಕೆ ಪೂರಕವಾಗಿ ಇನ್ನೊಂದು ಹೇಳಬೇಕು ಅಂತಂದ್ರೆ ಇದಕ್ಕೆ ಯಾರು ಅರ್ಹರು ಅಂತಂದ್ರೆ 1/2/2019 ನಿಗದಿಪಡಿಸಿದ ದಿನಾಂಕದಲ್ಲಿ ಯಾರು ರೈತರು ಖಾತೆಯನ್ನ ಹೊಂದಿರ್ತಾರೋ ಅಂತವರಿಗೆ ಈ ಸೌಲಭ್ಯ ಬರ್ತದೆ. ಈಗ 1/2/2019 ನಂತರ ಬೇರೆ ಯಾರದೋ ಹೆಸರಿಗೆ ಖಾತೆ ಆಗಿದ್ದಾರೆ ಅಥವಾ ಈಗ ಇತ್ತೀಚಿನ ದಿನಗಳಲ್ಲಿ ಖಾತೆ ಮಾಡಿಕೊಂಡಿದ್ರೆ ಅಂತ ರೈತರು ಈ ಯೋಜನೆಗೆ ಫಲಾನುಭವ ಬರೋದಿಲ್ಲ. ಅಂದ್ರೆ ಈ ಮಾರ್ಗಸೂಚಿ ಅಥವಾ ಸರ್ಕಾರದ ಸುತ್ತೋಲೆ ಯಾವ ದಿನದಿಂದ ಬಂದಿದೆ ಆ ದಿನಾಂಕಕ್ಕೆ ಅನ್ವಯವಾಗಿ ರೈತರು ಜಮೀನುಗಳಲ್ಲಿ ಖಾತೆ ಹೊಂದಿದ್ರೆ ಮಾತ್ರ ಇದು ಸೌಲಭ್ಯ ಪಡೆಯಕ್ಕೆ ಅರ್ಹರಿರ್ತಾರೆ ಸರ್. ಆಯ್ತು, ನನಗೆ ಅರ್ಹತೆ ಇದೆ, ನನಗೆ ಈ ಒಂದು ಯೋಜನೆ ಅಡಿ ಪಡ್ಕೋಬೇಕಾಗತ್ತೆ ಹಣನ, ಆ ಸಂದರ್ಭದಲ್ಲಿ ನಾನು ಅರ್ಜಿಯನ್ನು ಸಲ್ಲಿಸಬೇಕಾ, ಯಾರನ್ನ ಸಂಪರ್ಕ ಮಾಡಬೇಕಾಗತ್ತೆ? ಈ ಅರ್ಜಿಯನ್ನ ಸಂಪರ್ಕಿಸಬೇಕಂದ್ರೆ ಸರ್ಕಾರಿ ಇಲಾಖೆಗಳಾದಂತಹ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅಥವಾ ಅಟಲ್ ಜನಸ್ನೇಹಿ ಕೇಂದ್ರ ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬಾಪೂಜಿ ಕೇಂದ್ರಗಳನ್ನು ಕೂಡ ಸಂಪರ್ಕಿಸಬೇಕಾಗುತ್ತೆ. ಇದರಲ್ಲಿ ಏನು ಅಂತಂದ್ರೆ ಪಿಎಂ ಕಿಸಾನ್ ಅಂತೇಳಿ ಒಂದು ಲಾಗಿನ್ ಇರುತ್ತೆ, ಅದರಲ್ಲಿ ಸ್ವಯಂ ಕಸ್ಟಮರ್ ಲಾಗಿನ್ ಅಲ್ಲಿ ಸ್ವಯಂ ರೈತರೇ ಕೂಡ ನೋಂದಣಿ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಈ ಒಂದು ಇಲಾಖೆಗಳಲ್ಲಿ ಅವರು ಒಂದು ನಿಗದಿತ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಿ ಆ ನಮ್ಮ ಈ ಕೇಂದ್ರಗಳಲ್ಲಿ ಕೊಟ್ಟರೆ ಅಲ್ಲಿರತಕ್ಕಂತಹ ನಮ್ಮ ಸರ್ಕಾರಿ ಸಿಬ್ಬಂದಿಗಳು ಈ ಲಾಗಿನ್ ಐಡಿಯಲ್ಲಿ ಈ ಒಂದು ಎಲ್ಲಾ ಅರ್ಜಿ ನಮೂನೆಗಳನ್ನು ಭರ್ತಿ ಅವರೇ ಮಾಡ್ತಾರೆ. ಬಟ್ ಇದಕ್ಕೆ ಪ್ರಮುಖವಾಗಿ ಏನು ಅಂತಂದ್ರೆ ಎಲ್ಲಾ ಯೋಜನೆಗಳಲ್ಲೂ ಒಂದು ಫ್ರೂಟ್ಸ್ ಐಡಿ ಅಂತ ಬೇಕಾಗಿದೆ, ಆ ಫ್ರೂಟ್ಸ್ ಐಡಿಯನ್ನು ನಮೂದಿಸಬೇಕಾಗಿರುತ್ತೆ, ಆಧಾರ್ ಸಂಖ್ಯೆ ಬೇಕಾಗಿರುತ್ತೆ, ಮತ್ತೆ ಆಧಾರ್ ಸಂಖ್ಯೆಗೆ ಜೋಡಣೆಯಾದಂತಹ ಬ್ಯಾಂಕ್ ವಿವರಗಳು ಕೂಡ ಇದರಲ್ಲಿ ಬೇಕಾಗಿರುತ್ತೆ. ಯಾಕಂತಂದ್ರೆ ಈ ಯೋಜನೆಯಲ್ಲಿ ಎಲ್ಲಾ ಧನ ಸಹಾಯ ಏನಿದೆ ಇದು ಡಿಬಿಟಿ ಮುಖಾಂತರ ರೈತರ ಖಾತೆಗೆ ನೇರವಾಗಿ ಜಮಾ ಆಗಂತ ಒಂದು ಯೋಜನೆ. ಹಾಗಾಗಿ ಬ್ಯಾಂಕ್ ಸಂಖ್ಯೆ ಮತ್ತು ಆ ಬ್ಯಾಂಕಿಗೆ ಆಧಾರ್ ಜೋಡಣೆ ಆಗಿರ್ತಕ್ಕಂಥ ಸಂಖ್ಯೆನೇ ಆಗಿರಬೇಕು. ಇದು ಕೆಲವರು ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಮಾಡ್ಕೊಂಡಿರ್ತಾರೆ ಅಕೌಂಟ್, ಇನ್ ಕೆಲವರು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಮಾಡ್ಕೊಂಡಿರ್ತಾರೆ, ಹೇಗೆ ಅದು? ಯಾವ ಬ್ಯಾಂಕ್ ಅಧಿಕೃತವಾಗಿದೆ, ಕೋಆಪರೇಟಿವ್ ಆಗಿರ್ಬೋದು ಅಥವಾ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ಗಳಾಗಿರಬಹುದು, ಆ ಒಂದು ಬ್ಯಾಂಕಿನ IFSC ಕೋಡ್ ಪ್ಲಸ್ ಆ ಬ್ಯಾಂಕಿನಲ್ಲಿ ಇವರು ಆಧಾರ್ ಜೋಡಣೆ ಮಾಡಿದ್ರೆ ಅನುಕೂಲ ಪಡೆಯಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಕಂಪ್ಯೂಟರ್ ಅಲ್ಲಿ ಫೀಡ್ ಮಾಡ್ತಾ ಇರಬೇಕಾದ್ರೆ ಮುಂದಿನ ಹಂತಕ್ಕೆ ಅದು ಹೋಗೋದೇ ಇಲ್ಲ, ಅಂದ್ರೆ ಅದೆಲ್ಲೋ ಒಂದ್ ಕಡೆ ತಡೆ, ಅದಕ್ಕೆ ಬೇಕಾದಂತ ರಿಕ್ವೈರ್ಮೆಂಟ್ ಇಲ್ದಲೇ ಇದ್ರೆ. ಸೊ ಅದ್ರಲ್ಲಿ ಅವನ ಅರ್ಜಿ ಸ್ವೀಕೃತ ಆಗಿದೆ ಅಥವಾ ಆಗಿಲ್ಲ ಅಥವಾ ರಿಜೆಕ್ಟ್ ಆಗತ್ತೆ, ಇದು ಹೇಗೆ? ಇದು ಆ ಹಂತದಲ್ಲೇ ಗೊತ್ತಾಗತ್ತ ಅಥವಾ ನೀವು ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಗತ್ತ? ಈಗ ಯಾವೊಬ್ಬ ರೈತ ಈ ಯೋಜನೆಯಡಿ ಅರ್ಜಿ ಸಲ್ಲಿಸಿರ್ತಾರೋ ಆ ಲಾಗಿನ್ ನಲ್ಲಿ ಸಿಗ್ತಾಗ ಅದನ್ನ ವೆರಿಫಿಕೇಶನ್ ಅಂತಲ್ಲಿ ವೆರಿಫಿಕೇಶನ್ ಮಾಡಬೇಕಾಗತ್ತೆ. ವೆರಿಫಿಕೇಶನ್ ಜವಾಬ್ದಾರಿ ಯಾವುದಂತಂದ್ರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಅಥವಾ ಕೃಷಿ ಇಲಾಖೆಯ ಸಹಾಯಕ ಕೃಷಿ ಅಧಿಕಾರಿಗಳು ಈ ಅರ್ಜಿಯನ್ನ ಪರಿಶೀಲನಾ ಮಾಡಿ ಅವರು ಕೊಟ್ಟಿರ್ತಕ್ಕಂತ ಮಾಹಿತಿ ಎಲ್ಲಾ ನಿಗದಿತವಾಗಿ ಸ್ಪಷ್ಟವಾಗಿದ್ರೆ ಅದನ್ನ ಮುಂದಿನ ಹಂತಕ್ಕೆ ಅವರೇ ಫಾರ್ವರ್ಡ್ ಮಾಡೋದು. ಆ ಒಂದು ಅರ್ಜಿಯಲ್ಲಿ ಏನಾರ ನ್ಯೂನತೆಗಳು ಅಥವಾ ಬಿಟ್ಟು ಹೋಗಿದ್ರೆ ಅಥವಾ ತಪ್ಪಾಗಿದ್ರೆ ಮತ್ತೆ ಆ ರೈತರನ್ನ ಕರೆದು ಬಿಟ್ಟು ತಿದ್ದುಪಡಿ ಕೊಡುವ ಅವಕಾಶಗಳು ಇರ್ತದೆ. ಒಟ್ಟಿನಲ್ಲಿ ಗ್ರಾಮ ಮಟ್ಟದ ಅಧಿಕಾರಿಗಳ ಪಾತ್ರವೇ ದೊಡ್ಡದು. ದೊಡ್ಡದು ಖಂಡಿತ ಸರ್. ಇದರಲ್ಲಿ ಈ ರೈತರು ಯಾಕಂದ್ರೆ ಇದು ಒಂದು ಸಾರಿ ಅರ್ಜಿ ಸಲ್ಲಿಸಿದ್ರೆ ಇದು ಮತ್ತೆ ಪ್ರತಿ ವರ್ಷ ಸಲ್ಲಿಸುವಂತ ಏನು ಪ್ರಮೇಯ ಏನಿಲ್ಲ. ಹಾಗಾಗಿ ಏನಾದ್ರು ಸಮಸ್ಯೆಗಳಿದ್ರೆ ನಮ್ಮ ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳು ಇದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಸರ್, ಸ್ಪಂದಿಸ್ತಾರೆ ಕೂಡ ಸರ್. ಈ ಒಂದು ಯೋಜನೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹೇಗಿದೆ ಸ್ಪಂದನೆ? ಸರಿ, 2019 ಈ ಯೋಜನೆ ಸ್ಟಾರ್ಟ್ ಆದಾಗಿಂದ ಕೂಡ ಮೊದಲು ಅರ್ಜಿ ನೋಂದಾವಣಿ ಎಲ್ಲಾ ಕೂಡ ಮಾಡಿದಾಗ ರೈತರಿಂದ ಉತ್ತಮವಾದ ಸ್ಪಂದನೆ ಇದೆ ಸರ್. ಈಗ ಉತ್ತಮವಾದ ಸ್ಪಂದನೆ ಇದೆ, ಯಾಕಂದ್ರೆ ಈಗಾಗಲೇ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 154,820 ರೈತರಿಗೆ ಈಗ ಕೇಂದ್ರ ಸರ್ಕಾರದ್ದು 23,536.78 ಲಕ್ಷಗಳ ಮೊತ್ತವನ್ನು ಈಗಾಗಲೇ ಪಾವತಿ ಆಗಿದೆ ಸರ್. ಹಾಗೆ ನಮ್ಮ ರಾಜ್ಯ ಸರ್ಕಾರದಿಂದ ಕೂಡ 142,770 ರೈತರಿಗೆ 10,644.34 ಲಕ್ಷಗಳ ಮೊತ್ತ ಸರ್ಕಾರ ವತಿಯಿಂದ ರೈತರ ಖಾತೆಗೆ ನೇರವಾಗಿ ಜಮೆ ಆಗಿದೆ ಸರ್. ಈಗ ಆಲ್ರೆಡಿ ಇದರ ಒಂದು ಸ್ಪಷ್ಟತೆ ಏನ್ ಸರ್? ಸ್ಪಷ್ಟತೆ ಅಂತಂದ್ರೆ ಈ ಜಾಯಿಂಟ್ ಅಕೌಂಟ್ ಮತ್ತೆ ಈ ತರದ್ದೆಲ್ಲ ಇರುತ್ತೆ ಖಾತೆಗಳು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಗೊಂದಲಗಳು ಸರ್. ಜಂಟಿ ಖಾತೆ ಈಗ ಸ್ಪಷ್ಟವಾಗಿ ಮಾರ್ಗಸೂಚಿಯಲ್ಲಿ ಹೇಳ್ಬಿಟ್ಟಾರೆ. ಈಗ ಕೆಲವು ನಮ್ಮ ಹಳ್ಳಿಗಳಲ್ಲಿ ಕೂಡ ಈಗ ನಾವು ನೋಡ್ತಿರ್ತೀವಿ, ಒಂದು ಖಾತೆ ಅಣ್ಣ ತಮ್ಮ ಈ ರೀತಿ ಜಂಟಿ ಖಾತೆಯಲ್ಲಿ ಇರೋದು ನಮಗೆ ಕಂಡು ಬರೆದಿದೆ, ಅದು ಸ್ಪಷ್ಟವಾಗಿ ಕೂಡ ಇದೆ. ಈ ಸ್ಪಷ್ಟವಾಗಿ ಈ ಜಂಟಿ ಖಾತೆಗಳನ್ನು ಹೇಗೆ ನಾವು ಈ ಯೋಜನೆ ನಿರ್ವಹಿಸಬೇಕು ಅನ್ನೋದು ಕೂಡ ಮಾರ್ಗಸೂಚಿಯಲ್ಲಿ ಉಲ್ಲೇಖಿಸಿದ್ದಾರೆ ಸರ್. ಈಗ ತಮಗೆ ಉದಾಹರಣೆ ಅಂತ ಅಂದ್ರೆ, ಈಗ ಒಂದು ಜಂಟಿ ಖಾತೆಯಲ್ಲಿ 3 ಜನ ರೈತರು ಇದ್ದಾರೆ ಅಂತಂದ್ರೆ, ಅವರಿಗೆ ಒಂದು 3 ಎಕರೆ ಇದೆ ಅಂತಂದ್ರೆ, ಈ ಒಂದು ಯೋಜನೆಯಡಿ ಆ 3 ರೈತರಿಗೆ ಸಮನಾಗಿ 1 ಎಕರೆ ಅಂತ ನಾವು ಭಾವಿಸ್ಕೊಂಡು ಆ 3 ಜನ ರೈತರಿಗೆ ನಾವು ಈ ಸಹಾಯಧನವನ್ನ ಪ್ರತ್ಯೇಕವಾಗಿ ಕೊಡೋ ಒಂದು ಅವಕಾಶ ಕಲ್ಪಿಸಿದ್ದಾರೆ ಸರ್. ಈಗ ನೀವು ಹೇಳಿದ್ರಿ ಯಾವುದೇ ಕಾರಣಕ್ಕೆ ಒಂದು ಸಲ ನೋಂದಾವಣೆ ಮಾಡಿದ್ರೆ ಪ್ರತಿ ವರ್ಷ ನೋಂದಾವಣೆ ಮಾಡೋದು ಮತ್ತೆ ಅಪ್ಲಿಕೇಶನ್ ಹಾಕೋದು ಈ ತರದ್ದು ಇಲ್ಲ ಅಂತೇಳಿ, ಆ ರೈತ ಅಕಸ್ಮಾತ್ ಮೃತನಾದರೆ ಆ ಸಂದರ್ಭದಲ್ಲಿ ಹೇಗೆ? ಅರ್ಜಿ ಅಂತೂ ಸಲ್ಲಿಸೋಕಿಲ್ಲ. ಈಗ ನಮ್ಮಲ್ಲಿ ಏನಂತಂದ್ರೆ PM ಕಿಸಾನ್ ರಿವೆರಿಫಿಕೇಶನ್ ಅಂತೇಳಿ ಒಂದು ಪ್ರಾಸೆಸ್ ಮಾಡ್ತಾ ಇರ್ತಾರೆ ಸರ್. ಇದು ಕಾಲ ಕಾಲಕ್ಕೆ ಮಾಡ್ತಾ ಇರ್ತಾರೆ. ತಾವು ಹೇಳದಂಗೆ ಕೆಲವು ರೈತರು ಮೃತರಾಗಿರ್ತಾರೆ, ಕೆಲವು ರೈತರು ತಮ್ಮ ಖಾತೆಗಳನ್ನ ಮಾರಾಟ ಮಾಡಿರ್ತಾರೆ. ಸೊ ಅಂತ ಒಂದು ಪ್ರಾಸೆಸ್ಗಳನ್ನ ನಾವು ನಿಗದಿತವಾಗಿ ಪರಿಶೀಲನೆ ಮಾಡೋಕ್ಕೋಸ್ಕರ ಈಗ ನಮಗೆ ಈ ಪ್ರಾಸೆಸ್ PM ಕಿಸಾನ್ ರಿವೆರಿಫಿಕೇಶನ್ ಪ್ರಾಸೆಸ್ ಈಗ ಸದ್ಯ ಚಾಲ್ತಿಯಲ್ಲಿ ಇದೆ ಸರ್. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಮತ್ತೆ ರೈತರು ಅವರ ಪಹಣಿ ಬ್ಯಾಂಕ್ ಅಕೌಂಟ್ಗಳನ್ನ ಮತ್ತೆ ಸಲ್ಲಿಸಿದರೆ ಅವರ ಹೆಸರಿಗೆ ಮತ್ತಿನ್ನೂ ಖಾತೆ ಇದೆ, ಅವರು ರೈತರು ಇನ್ನೂ ಜೀವಂತವಾಗಿದ್ದಾರೆ, ಮೃತರಾಗಿಲ್ಲ ಅಂತ ನಾವು ದೃಢೀಕರಣ ಪಡ್ಕೊಂಡ್ಬಿಟ್ಟು ನಮ್ಮ ಕೃಷಿ ಅಧಿಕಾರಿಗಳು ಮತ್ತೆ ಆನ್ಲೈನ್ ಅಲ್ಲಿ ಆ ಒಂದು ಅರ್ಜಿಗಳನ್ನು ಪರಿಶೀಲಿಸುತ್ತಾರೆ ಸರ್. ಈ ಅರ್ಜಿ ಸಲ್ಲಿಸಬೇಕಾದ್ರೆ ಸ್ವಯಂ ದೃಢೀಕರಣ ಅಂತ ಹೇಳ್ತಾರೆ, ಸ್ವಯಂ ಅಂದ್ರೆ ಸೆಲ್ಫ್ ಡಿಕ್ಲರೇಷನ್ ಅಂತ ಹೇಳಿ, ಅದರಲ್ಲಿ ಅನುಬಂಧ CD ಮತ್ತು E ಅಂತ 3 ಭಾಗಗಳನ್ನ ಮಾಡಿದ್ದಾರೆ. ಏನ್ ಸರ್ ಅನುಬಂಧ CD ಮತ್ತು E ಅಂತಂದ್ರೆ, ಹೇಗೆ ಅದು? ಈಗ ತಾವು ಹೇಳದಂಗೆ ಅನುಬಂಧ PDC ಏನಿದೆಯಲ್ಲ, ಇದರಲ್ಲಿ ಅನುಬಂಧ ಆದಲ್ಲಿ ಏನಂತಂದ್ರೆ ಅವರ ಸಾಮಾನ್ಯ ಮಾಹಿತಿ, ಅರ್ಜಿದಾರರ ಹೆಸರಾಗಿರ್ಬೋದು, ಫ್ರೂಟ್ಸ್ ID ಆಗಿರ್ಬೋದು, ಮತ್ತೆ ಆಧಾರ್ ಸಂಖ್ಯೆ, ಮತ್ತೆ ಅವರು ಯಾವ ತಾಲೂಕು ಹೋಬಳಿ ಬ್ಯಾಂಕ್ ಖಾತೆ, IFSC ಸಂಖ್ಯೆ, ಈ ರೀತಿ ಸಾಮಾನ್ಯ ಮಾಹಿತಿಗಳು ಇದರಲ್ಲಿ ಒಳಗೊಂಡಿರುತ್ತೆ ಸರ್. ತಾವು ಹೇಳಿದಂಗೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಅಂತಂದ್ರೆ ಅತಿ ಪ್ರಮುಖವಾಗಿ ರೈತರುಗಳು ಏನು ಅಂತಂದ್ರೆ ಒಂದು ದೃಢೀಕರಣ, ರೈತರ ಈಗ ಅನುಬಂಧ ಇ ಅಂತ ತಾವು ಹೇಳಿದ್ರಿ. ಅನುಬಂಧ ಇ ಅಂತಂದ್ರೆ ರೈತರ ಸ್ವಯಂ ಘೋಷಣೆ ಅಂತ ಇರುತ್ತೆ ಸರ್. ಇದರಲ್ಲಿ ಸ್ವಯಂ ಘೋಷಣೆಯಲ್ಲಿ ಏನು ಅಂತಂದ್ರೆ ಇದರಲ್ಲಿ ನಾವೀಗ ಯಾರ್ಯಾರು ಅರ್ಹರು ಯಾರ್ಯಾರು ಅರ್ಹರಲ್ಲ ಅನ್ನೋದಕ್ಕೆ ನಾವೊಂದು ಕೆಲವು ನಿಗದಿತ ಮಾನದಂಡಗಳನ್ನ ಈ ಮಾರ್ಗಸೂಚಿಯಲ್ಲಿ ಇದೆ. ಈಗ ಯಾರು ಅರ್ಹರಲ್ಲ ಅಂತಂದ್ರೆ ಈಗ ನಾನು ಯಾವುದೇ ಸರ್ಕಾರಿ ನೌಕರನಾಗಿಲ್ಲ, ಅಥವಾ ನಾವು ಟ್ಯಾಕ್ಸ್ ಪೇಯರ್ ಆಗಿಲ್ಲ, ಅಥವಾ ಸಂವಿಧಾನಕ ಹುದ್ದೆ ಹೊಂದಿಲ್ಲ, ಈ ರೀತಿ ಘೋಷಣೆಗಳು ಅಂದ್ರೆ ನಾನು ಯಾವುದು ಇಲ್ಲ ಅನ್ನೋದಕ್ಕೆ ಒಂದು ಘೋಷಣೆ ಅವರು ಕೊಡಬೇಕಾಗುತ್ತೆ. ಆ ಘೋಷಣೆಯನ್ನ ಆ ಅರ್ಜಿಯೊಂದಿಗೆ ನಾವು ಅವರು ದೃಢೀಕರಿಸಿಕೊಟ್ಟಾಗ ಆ ದೃಢೀಕರಣವನ್ನ ನಾವು ನಮ್ಮ ಇದರಲ್ಲಿ ಇಟ್ಕೊಂಡಿರ್ತೀವಿ. ಅಂದ್ರೆ ಈ ಯೋಜನೆಯಡಿ ಸವಲತ್ತು ಪಡೆಯಕ್ಕೆ ಏನೇನು ಮಾನದಂಡಗಳಿದೆ ಅದಕ್ಕೆ ಅವರು ಅರ್ಹರಿದ್ದಾರೆ, ಯಾವ್ಯಾವ ಮಾನದಂಡಗಳಿಗೂ ಇವುದು ಅರ್ಹರಲ್ಲ ಅಂತಿದೆ, ಅದನ್ನ ನಾವು ಇಲ್ಲ ಅನ್ನೋದೊಂದು ದೃಢೀಕರಣ ಈ ರೈತರು ಕೊಡಬೇಕಾಗುತ್ತೆ ಸರ್. ಅದೇ ನಮೂನೆ ಈ ಅಂತೇಳಿ ತಾವು ಹೇಳ್ತಾ ಇರೋದು. ಒಟ್ಟಿನಲ್ಲಿ ಅವ್ರು ಏನೋ ಹೇಳೋ ಅಂತ ಮಾತುಗಳು ಅಥವಾ ಬರವಣಿಗೆ ಅಥವಾ ಸಿಗ್ನೇಚರ್ ಹಾಕಿರ್ತಾರೆ, ಅದರಲ್ಲಿ ನಾನು ಹೇಳ್ತಾ ಇರ್ತಕ್ಕಂತಹ ಮಾತುಗಳು ಎಲ್ಲ ಸತ್ಯ ಅನ್ನೋದನ್ನ ದೃಢೀಕರಣ ಮಾಡಬಹುದು. ಇದಕ್ಕೆ ಕೆಲವು ಉದಾಹರಣೆಗಳು ಇದೆ. ಈಗ ಈ ಯೋಜನೆ ಹೊಸದಾಗಿ ಪ್ರಾರಂಭ ಆದಾಗ ಕೆಲವು ದೃಢೀಕರಣ ಸ್ವಯಂ ದೃಢೀಕರಣಗಳನ್ನು ಕೊಟ್ಟರು, ಮತ್ತೆ ಈ ಯೋಜನೆಗಳ ಎಲ್ಲಾ ಮಾರ್ಗಸೂಚಿಗಳನ್ನು ಅವರು ಅರಿವಾದಾಗ ಕೆಲವು ಸ್ವಯಂ ಪ್ರೇರಿತರಾಗಿ ಈ ಯೋಜನೆಯಿಂದ ಕೈಬಿಡಬೇಕು ಅಂತ ಮನವಿಗಳನ್ನು ಕೂಡ ಸಲ್ಲಿಸಿದ್ದಾರೆ. ಆ ಮನವಿಗಳನ್ನು ನಾವು ನಮ್ಮ ಹಂತದಲ್ಲಿ ಪರಿಶೀಲಿಸಿ ಮತ್ತೆ ಕೇಂದ್ರ ಕಚೇರಿಯಲ್ಲಿ ಕೂಡ ಆ ಸೌಲಭ್ಯವನ್ನು ಹಿಂತಿರುಗೋ ಕೂಡ ಅವರು ವ್ಯವಸ್ಥೆ ಮಾಡಿದ್ದಾರೆ ಸರ್. ಒಳ್ಳೆಯದು ಚಂದ್ರಕುಮಾರ್. ಇದುವರೆಗೆ ಒಂದು ಸರ್ಕಾರದ ಅಂದ್ರೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಬೇರ್ಬೇರೆಯಾಗಿ ಮಾಡ್ತಾ ಇದ್ರು ಸಹ ಇದರ ಉದ್ದೇಶ ಒಂದೇ ಇದೆ, ಮತ್ತೆ ರೈತರ ಉನ್ನತೀಕರಣಕ್ಕೆ ಮತ್ತೆ ಅವರ ಆರ್ಥಿಕ ಸಬಲತೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಒಂದು ಯೋಜನೆಯನ್ನ ರೂಪಿಸಿದ್ದಾರೆ. ಬಹುಶಃ ಇದು ಹೆಚ್ಚು ಹೆಚ್ಚು ರೈತರಿಗೆ ತಲುಪ್ತಾ ಅವರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಈ ಕುರಿತು ಶಿವಮೊಗ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಚಂದ್ರಕುಮಾರ್ ಕೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ರೈತ ಕಥೆ. ಈ ಕುರಿತು ತುಮ್ಮಿನಕಟ್ಟೆಯ ಶ್ರೀಮತಿ ಆಶಾ ಆರ್ ಮಠದ್ ಅವರೊಡನೆ ಸಂದರ್ಶನ. ನಮಸ್ಕಾರ ಆಶಾ. ನಮಸ್ಕಾರ ಸರ್. ಈಗ ರೈತರು ಹೊಲದಲ್ಲಿ ದುಡಿತಾರೆ, ಬೆವರು ಬರುತ್ತೆ, ಊಟಕ್ಕೆ ಒದ್ದಾಡ್ತಾ ಇರ್ತಾರೆ, ಬಿಸಿಲು ಜಾಸ್ತಿ ಆಗುತ್ತೆ, ಮನೆಯಿಂದ ಎಷ್ಟೊತ್ತಿಗೆ ಊಟ ಬರತ್ತಪ್ಪ ಅಂತ ಒದ್ದಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನೀವು ಮನೇಲಿರೋರು ಈ ಬುತ್ತಿ ಗಂಟು ಅಂಥೇಳಿ ಕಟ್ಕೊಡ್ತಾ ಇದ್ರು ಒಂದು ಕಾಲದಲ್ಲಿ. ಈಗೆಲ್ಲ ಕ್ಯಾರಿಯರ್ಗಳು ಬಂದ್ಬಿಟ್ಟಿದ್ದಾವೆ ಅಂತ ಇಟ್ಕೊಳ್ಳಿ, ಈ ಕ್ಯಾರಿಯರಲ್ಲಿ ಹಾಕಿ ಕಳಿಸ್ತೀರಿ, ಕಷ್ಟ ಆಗಲ್ವೇನಮ್ಮ? ಇಲ್ಲ ಸರ್, ಮತ್ತೆ ನಾವು ಮಾಡೋ ಕೆಲಸನೇ ಇದಲ್ವಾ ಸರ್. ನಮ್ಮ ಮನೆಯವರು ಮತ್ತೆ ಹೊಲ ಮಾಡೋ ಗದ್ದೆ ಕೆಲಸ ಮಾಡೋದ್ರಿಂದ ನಾವು ಮತ್ತೆ ರೈತರಿಗೆಲ್ಲ ಕೆಲಸಗಾರರಿಗೆಲ್ಲ ಊಟಕ್ಕೆ ಮಾಡೋದ ಕೆಲಸ ಸರ್ ನಮ್ದು. ಹಾಗಾಗಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಿ ಕಳಿಸ್ಲೇಬೇಕು ಸರ್. ನಾವು ಬೆಳಿಗ್ಗೆ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಮಕ್ಕಳು ಸ್ಕೂಲ್ಗೆ ಹೋಗೋದಿರುತ್ತೆ, ಮಧ್ಯಾಹ್ನ ಟೈಮಲ್ಲಿ ಫ್ರೀ ಇರುತ್ತಲ್ಲ ಸರ್, ಮಾಡಿ ಕಳಿಸ್ತೀವಿ ಸರ್. ನಂದಿ ತಾವರೆ ಅಂತ ಹೇಳಿದ್ರೆ ಹರಿಹರ ತಾಲೂಕು ಒಂದು ಹಳ್ಳಿ, ಅಲ್ಲಿಂದ ಮದುವೆ ಆಗಿ ತುಮ್ಮಿನಕಟ್ಟೆಗೆ ಬಂದ್ರಿ ನೀವು. ಬಂದಾಗ ಎಲ್ಲೇ ಹೆಚ್ಚಿದಾರಪ್ಪ, ಎಲ್ಲಾರ ಒಂದ್ ಕಡೆ ಬೇರೆ ಕಡೆ ಹೋಗಿದ್ದಿದ್ರೆ ಎಷ್ಟ್ ಚೆನ್ನಾಗಿತ್ತು, ಈ ಹಳ್ಳಿಗೆ ಬಂದ್ಬಿಟ್ಟೆ ಅಂತಂದ್ರೆ ಅನ್ಸಿತ್ತೇನಮ್ಮ? ಇಲ್ಲ ಸರ್, ನಾನು ರೈತರ ಮಗಳೇ ಆಗಿರೋದ್ರಿಂದ ನಮ್ಗೆ ಆತರ ಜೀವನ ಅಭ್ಯಾಸ ಆಗಿತ್ತು ಸರ್. ಹಾಗಾಗಿ ನಮಗೆ ಆತರ ಏನೋ ಅನ್ಸಿರ್ಲಿಲ್ಲ ಸರ್. ಅಲ್ಲಿ ಆದ್ರೂ ಅಷ್ಟೇ, ತಂದೆ ಮನೆಯಲ್ಲಾದ್ರೂ ಓದ್ಕಂತಾನೆ ನಮ್ ತಾಯಿ ಜೊತೆ ಸಹಾಯ ಮಾಡ್ತೀವಿ ಸರ್ ಅಡಿಗೆ ಕೆಲಸಕ್ಕೆಲ್ಲ. ಹಾಗಾಗಿ ನನಗೇನು ಕಷ್ಟ ಅನಿಸ್ಲಿಲ್ಲ ಸರ್. ಈ ಪೇಟೆ ಜನ ಎಲ್ಲ ಅಕ್ಕಿ ತಿಂತಾರೆ, ಹಂಗಾಗಿ ಅವ್ರಿಗೆ ಶಕ್ತಿ ಇರಲ್ಲ. ನಾವು ಹಳ್ಳಿ ಜನ ಮುದ್ದೆ ತಿಂತೀವಿ, ಈ ತರದ್ದೆಲ್ಲ ಹೇಳ್ತಾರೆ. ನೀವು ಆಳುಗಳಿಗೆ ಮತ್ತೆ ಗದ್ದೆನಲ್ಲಿ ಕೆಲಸ ಮಾಡೋರಿಗೆ ಊಟ ಮಾಡಿ ಹಾಕ್ತಿರಲ್ಲ, ದಿನ ಮುದ್ದೆ ಮಾಡ್ತೀರಾ ಅಥವಾ ಹೇಗೆ ಅದು? ಸರ್ ಇಲ್ಲಿ ಲೆಕ್ಕಕ್ಕೆ ಮುದ್ದೆ ಕಡಿಮೆ ಸರ್, ರೊಟ್ಟಿ ಚಪಾತಿ ಮಾಡ್ಬೇಕು ಸರ್, ರೊಟ್ಟಿ ಚಪಾತಿನೇ ಮಾಡೋದು. ಮಕ್ಕಳಿಗೆಲ್ಲ ತಿಂಡಿ ಬೇಕು ಸರ್, ಅದೆಲ್ಲ ಮಾಡಿ ಕಳಿಸಿ ನೆಕ್ಸ್ಟ್ ರೊಟ್ಟಿ ಚಪಾತಿ ಊಟನೇ ರೆಡಿ ಮಾಡ್ತೀವಿ ಸರ್. ಇಲ್ಲಿ ಅಭ್ಯಾಸ ಆಗ್ಬಿಟ್ಟೈತೆ ಸರ್ ನಮಗೆ. ಇನ್ನೇ ಹೊಲದಲ್ಲಿ ಕೆಲಸ ಹೋದಾಗೆಲ್ಲ ಬೆಳಿಗ್ಗೆ 4 ಗಂಟೆ ಹಿಂಗೆದ್ದು ಕೆಲಸ ಮಾಡ್ತೀವಿ ಸರ್. ಬೇರೆ ಕೆಲಸ ಇಲ್ಲೋ ಟೈಮಲ್ಲಿ ಸ್ವಲ್ಪ ನಡೀತೆ ಸರ್. ಯಾವ್ಯಾವ ಥರದ ರೊಟ್ಟಿ ಮಾಡ್ತೀರಮ್ಮ? ಜೋಳದ ರೊಟ್ಟಿ ಸರ್, ಜಾಸ್ತಿ ಇಲ್ಲಿ ಊಟ ಮಾಡೋದಂದ್ರೆ ಜೋಳದ ರೊಟ್ಟಿ ಗೋಧಿ ಚಪಾತಿ ಸರ್. ಹಾಗಾಗಿ ಡೈಲಿ ಜೋಳದ ರೊಟ್ಟಿ, ರೈಸ್ ಸಾಂಬಾರು, ಮಜ್ಜಿಗೆ ಈ ತರ ಮಾಡಿ ಕಳಿಸ್ತೀವಿ ಸರ್. ಮತ್ತೆ ಅದಕ್ಕೆ ಒಗೈರೆ ಪಲ್ಯಗಳು ಸರ್, ಚಟ್ನಿ ಪುಡಿಗಳು, ಶೇಂಗಾ ಚಟ್ನಿ ಪುಡಿ, ಮೆಂತ್ಯ ಚಟ್ನಿ, ರೊಟ್ಟಿಗೆಲ್ಲ ಎರಡ್ ತರ ಪಲ್ಯ ಚಟ್ನಿ ಇವೆಲ್ಲ ಜೋಡಿಸಿ ಡೈಲಿ ಚಿತ್ರಾನ್ನ, ಮೊಸರು ಅನ್ನ ಇಲ್ಲಾಂದ್ರೆ ಬುತ್ತಿ ಮಾಡಿ ಕಳಿಸ್ತೀವಿ ಸರ್. ಡೈಲಿ ಏನಿಲ್ಲ ಅಂದ್ರೆ 6 ಜನ 8 ಜನ ಒಂದೊಂದ್ಸರಿ 15 ಜನ ಕೆಲ್ಸಕ್ಕೆ ಬಂದಂಗ ಸರ್, ಡೈಲಿ ಅಷ್ಟು ಜನ ಇರ್ತಾರೆ ಸರ್. ನಾವು ಮಾತ್ರ ಹೊಲದಲ್ಲಿ ದುಡಿತೀವಿ, ನೀವು ಮನೆ ಒಳಗಡೆ ಕೂತ್ಕೊಂಡು ಆರಾಮ ಮಾಡಿ ಕಳಿಸ್ತೀರಿ, ನಮ್ ಕಷ್ಟ ಏನ್ ಗೊತ್ತಾಗತ್ತ ನಿಮಗೆ ಅಂತ ಅಂತಾರ. ಅಯ್ಯೋ ಎಷ್ಟೋ ಸರಿ ತಮಾಷೆ ಮಾಡ್ತಾರೆ ಸರ್, ಆದ್ರೂ ಅನಿವಾರ್ಯ ಇರೋದೇ ಆಗಲ್ಲ ಸರ್, ಹಾಗಾಗಿ ಏನ್ ತಮಾಷೆ ಮಾಡ್ತಾ ಇರ್ತಾರೆ ಸರ್. ಅವಾಗ ಇವಾಗ ನೀವೇನ್ ಹೊಲಕ್ ಬರಂಗಿಲ್ಲ, ಏನಿಲ್ಲ ಮನೇಲಿ ಅಡಿಗೆ ಮಾಡಿ ಕಳ್ಸಿಬಿಟ್ರೆ ಆಯ್ತು ಅಂತ ಅಂತ ಇರ್ತಾರೆ ಸರ್. ಸರಿ ಯಾಕೆ ಹೋಗಲ್ಲ ಹೊಲಕ್ಕೆ? ಇಲ್ಲಿ ಮನೆಯಲ್ಲೇ ಕೆಲಸ ಮಸ್ತ ಬಹಳ ಆಗುತ್ತೆ ಸರ್, ಮನೇಲಿ ಯಾರು ಇಲ್ಲ, ನಾವೇ ಒಬ್ರು ಆಗ್ತಿವಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗೋದು, ಆಗ ಹೋಗಲ್ಲ ಸರ್. ಆಮೇಲೆ ಜಮೀನು ತುಂಬಾ ದೂರ ಇದೆ ಸರ್, ಹಾಗಾಗಿ ಹೋಗಕ್ಕಾಗಲ್ಲ, 2 ಕಿಲೋಮೀಟರ್ ದೂರ ಆಗುತ್ತೆ ಸರ್. ಮತ್ತು ಬಂದು ಅವರೇ ತಗೊಂಡು ಅವರೇ ಕರ್ಕೊಂಡು ಹೋಗ್ಬೇಕು ಹೋಗೋದಾದ್ರೂ, ಮನೇಲೆ ಕೆಲಸ ಬಹಳ ಇರೋದ್ರಿಂದ ಹೋಗಲ್ಲ ಸರ್. ಯಾರ ಹತ್ರ ಕಳಿಸ್ತೀರಿ? ಅವರೇ ಬಂದು ತಗೊಂಡು ಹೋಗ್ತಾರೆ ಸರ್, ಇಲ್ಲ ಯಾರು ಕೆಲ್ಸಗಾರನ ಕಳ್ಸಿಕೊಡ್ತಾರೆ ಸರ್, ಕೊಟ್ಟು ಕಳಿಸ್ತೀವಿ ಸರ್. ದಿನ ಒಂದೇ ತರದ ಊಟನ ಬೇರೆ ಬೇರೆ? ಇಲ್ಲ ಸರ್, ರೊಟ್ಟಿ ಡೈಲಿ ರೊಟ್ಟಿ ಕಾಮನ್ ಸರ್, ಆದ್ರೆ ಪಲ್ಯಗಳು ಚೇಂಜ್ ಮಾಡ್ತಾ ಇರ್ತೀವಿ ಸರ್, ಪಲ್ಯ ರೈಸ್ ಐಟಮ್ ಎಲ್ಲ ಚೇಂಜ್ ಕೊಡ್ತಾ ಇರ್ತೀವಿ ಸರ್. ಮೊಸರು ಅನ್ನ ಒಂದಿನ, ಚಿತ್ರಾನ್ನ ಒಂದಿನ, ಅನ್ನ ಸಾಂಬಾರು, ರೊಟ್ಟಿ ಮಾತ್ರ ಡೈಲಿ ಕೊಡ್ತೀವಿ ಸರ್. ಆಯ್ತು, ನಿಮ್ಮ ಮನೆಯವ್ರಿಗೆ ಹೇಳಿದ್ದೀರಾ ಈ ಜಮೀನ್ ಒಂದೇ ನೆಚ್ಕೊಂಡ್ರೆ ಏನೂ ಆಗಲ್ಲ, ಅದಕ್ಕೆ ಬೇರೆ ಏನಾರ ಮಾಡಬೇಕು, ನಾನು ಮನೆಯಲ್ಲಿ ಅಡಿಗೆ ಕೆಲಸ ಆದ್ಮೇಲೆ ಆರಾಮಾಗಿ ಕೂತಿರ್ತೀನಿ, ಬೇರೆ ಏನಾರ ಒಂದು ಮಾಡೋಣ ಅಂತ, ಅದಕ್ಕೆ ಏನ್ ಹೇಳ್ತಾರೆ ಯಜಮಾನ್ರು? ತುಂಬಾ ಸರಿ ಮಾತಾಡಿದೀವಿ ಸರ್, ಆದ್ರೆ ಜಮೀನಿಗೆ ಬಹಳ ಟೈಮ್ ಕೊಡೋದ್ರಿಂದ ಆಗ್ತಾ ಇಲ್ಲ ಸರ್. ನಾನು ಮನೆ ಕೆಲಸ ಆದ್ಮೇಲೆ ಖಾಲಿ ಇರ್ತೀನಿ ಸರ್, ನಾನು ಟೈಲರಿಂಗ್ ಏನಾದ್ರು ಕಲ್ತಿದ್ರೆ ಚೆನ್ನಾಗಿರ್ತಿತ್ತು, ನಾನು ಏನು ಕಲ್ತಿಲ್ಲ. ಆಮೇಲೆ ಮಕ್ಳದ್ದು ಬರ್ತಾ, ಈಗೆಲ್ಲ ಮಕ್ಳು ಚಿಕ್ಕರಿದಾರೆ ಸರ್, 2ನೇ ಕ್ಲಾಸ್ ಒಬ್ಬನ ಹೋಗ್ತಾನೆ, ಒಬ್ಬ 4 ಹೋಗ್ತಾನೆ, ಅವರು ಈಗ 5ರ್ ಕ್ಲಾಸ್ ಹೋದಂಗೆಲ್ಲ ಫೀಸ್ ಕಟ್ಟಕ್ಕೆಲ್ಲ ಕಷ್ಟ ಆಗುತ್ತೆ ಸರ್. ಆಮೇಲೆ ಜಾಗ ಕಡಿಮೆ ಇದೆ ಸರ್, ನಾವು ಏನಾದರೂ ದನ ಕರುಗಳು ಕಟ್ಕೊಂಡು ಏನಾದ್ರು ಜೀವನ ಮಾಡೋಣ ಅಂದ್ರೆ ಹಂಗೂ ಇಲ್ಲ ಸರ್. ತುಂಬಾ ಸರಿ ಮಾತಾಡಿದೆ ಸರ್, ಆದರೆ ಪರಿಸ್ಥಿತಿ ಸರಿ ಇಲ್ಲದ್ರಿಂದ ಸುಮ್ಮನೆ ಸರ್. ಮತ್ತೇನೇನ್ ಮಾತಾಡಿದಿರಮ್ಮ ಜಮೀನ್ ಬಗ್ಗೆ? ಜಮೀನ್ ಬಗ್ಗೆ ಅಂದ್ರೆ ಅದೇ, ಏನಾದ್ರೂ ತೋಟ ಹಿಂಗ್ ಮಾಡ್ರಿ ಅಂತ ಹೇಳ್ತಾ ಇರ್ತೀವಿ ಸರ್, ಅವ್ರಿಗೆ ಕೈಯಲ್ಲಿ ಅದೇ ಅಮೌಂಟ್ ಜಾಸ್ತಿ ಬೇಕು ಅಂತಾರೆ. ಆಮೇಲೆ ಜಮೀನು ಸರಿ ಇಲ್ಲ ಸರ್, ನಮ್ದು ಜೌಗ ಭೂಮಿ ಆಗಿರೋದ್ರಿಂದ ಏನು ಮಾಡಕ್ ಆಗ್ತಿಲ್ಲ, ಬರೀ ಭತ್ತ ಬೆಳೀತಾ ಹೋಗ್ತಾ ಇದೆ ಸರ್. ಸಾಲ ಗಿಲ ಏನಾರ ಮಾಡ್ಕೊಂಡಿದ್ದೀರಾ ಹಿಂಗೆ? ತಗೊಂಡಿದಾರೆ ಸರ್, ಬ್ಯಾಂಕ್ಗಳಲ್ಲೆಲ್ಲ ತಗೊಂಡಿದ್ದಾರೆ, ಅದ್ರ ಬಗ್ಗೆ ಅಷ್ಟಿಲ್ಲ ಸರ್. ಬ್ಯಾಂಕ್ಗಳಲ್ಲಿ ಮಾಡಿದಾರೆ ಸರ್ ಸಾಲಗಳು. ಯಾಕೆ ತಗೊಂಡಿದ್ದೀರ? ಅದೇ ಜಮೀನಿಗೆ ಎಲ್ಲ ಔಷಧಿಗಳು ತರಕ್ಕೆ, ಭತ್ತ ಬೀಜಗಳು ತರಕ್ಕೆ ತಗೊಂಡಿದ್ದಾರೆ ಸರ್. ಮತ್ತೆ ಇಷ್ಟು ದಿನ ದುಡ್ದಿದ್ದೆಲ್ಲ ಏನ್ ಮಾಡಿದ್ರಿ? ಭತ್ತದ ಬೆಲೆ ಸರಿಯಾಗಿ ಸಿಗಲ್ಲ ಸರ್, ಹಾಗಾಗಿ ಅದೇನು ಅಷ್ಟು ಕಷ್ಟ ಖರ್ಚು, ಮಕ್ಕಳ ಖರ್ಚಿಗೆ, ಸ್ಕೂಲ್ ಖರ್ಚಿಗೆ ಎಲ್ಲ ಏನೂ ಆಗಲ್ಲ ಸರ್. ಹಂಗ ನೋಡಿದ್ರೆ ತಗೊಳ್ಳೇಬೇಕಾಗತ್ತೆ, ಅನಿವಾರ್ಯ ಆಗೈತೆ ಸರ್ ಸಾಲ ಮಾಡೋದು. ಅದು ಏನೇನು ಓದ್ತೀಯಾರಮ್ಮ ಮಕ್ಕಳು? ಮಕ್ಕಳು ಒಬ್ಬನ 4th ಸ್ಟ್ಯಾಂಡರ್ಡ್ ಸರ್, ಒಬ್ಬರು 2nd ಸ್ಟ್ಯಾಂಡರ್ಡ್. ಇಂಗ್ಲಿಷ್ ಮೀಡಿಯಮ್ಗೆ ಹಾಕಿದೆ ಸರ್ ನಾವು, ಇನ್ನೇನು ಇದೆಲ್ಲ ಪರಿಸ್ಥಿತಿ ನೋಡಿ ಸುಮ್ಮನೆ ಕನ್ನಡ ಮೀಡಿಯಮ್ ಚೆನ್ನಾಗಿರುತ್ತೆ ಈಗ ಅಂತೇಳಿ ಗೌರ್ಮೆಂಟ್ ಸ್ಕೂಲ್ ಹಾಕ್ಬೇಕು ಅಂತ ಮಾತಾಡಿದೆ ಸರ್. ಇನ್ಮೇಲೆ ಅನುಕೂಲಗಳು ಚೆನ್ನಾಗಿ ನಡೀತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ, ಹಂಗಾಗಿ ಇನ್ಮೇಲೆ ಬಿಡಿಸಿ ನೆಕ್ಸ್ಟ್ ಇಯರ್ ಅದನ್ನೇ ಮಾಡ್ಬೇಕು ಅಂತ ಮಾತಾಡಿದೆ ಸರ್. ಎಷ್ಟು ಫೀಸ್ ಕೊಟ್ಟಿದ್ದೀರಿ ಇಲ್ಲಿ? ಹಂಗ ನೋಡಿದ್ರೆ ಕಡಿಮೆ ಸರ್, ಬೇರೆ ಕಡೆ ಎಲ್ಲ ವಿಚಾರ ಮಾಡಿದ್ರೆ ಇಲ್ಲಿ ಕಡಿಮೆ 10,000 ರೂಪಾಯಿ ಬರುತ್ತೆ ಸರ್ ವರ್ಷಕ್ಕೆ ಒಬ್ಬ ಮಕ್ಕಳಿಗೆ. 10,000 ರೂಪಾಯಿ ಬರುತ್ತೆ, ದೊಡ್ಡವನಿಗೆ 15,000 ಬರುತ್ತೆ ಸರ್. ಬೇರೆ ಕಡೆ ನೋಡಿದ್ರೆ ನಮ್ದೇ ಉತ್ತಮ ಸರ್, ಅದು ಕಂತು ರೂಪದಲ್ಲಿ ಕಟ್ತೀವಿ ಸರ್ ನಾವು ಸ್ಕೂಲ್ಗಳಲ್ಲೆಲ್ಲ ದುಡ್ಡು. ಅಂಗಡಿ ಅಂಗಡಿ ಮಾಡ್ಬೇಕು ಅನ್ಸುತ್ತಾ ಹಿಂಗೆ? ಹಾ ಸರ್, ಮಾಡ್ಬೇಕು ಅನ್ಸುತ್ತೆ, ಆದ್ರೆ ಜಾಗಗಳೆಲ್ಲ ಇಲ್ಲಿ ಸಿಗಲ್ಲ ಸರ್, ಅಷ್ಟು ಕಡಿಮೆ ಬೆಲೆಯಲ್ಲಿ ಸಿಗಲ್ಲ ಏನಿಲ್ಲ, ಅದಾಗ ಮಾಡಿಲ್ಲ ಸರ್. ಇಲ್ಲಿಗೆ ಬಹಳಷ್ಟು ಜನ ಬರ್ತಾರೆ ದೇವಸ್ಥಾನ ಹತ್ರ ಇರೋದ್ರಿಂದ, ಅವ್ರವ್ರು ಬಂದವ್ರು ಅವ್ರವ್ರ ಅನುಭವ ಹೇಳ್ತಾ ಇರ್ತಾರೆ, ನಮ್ಮ ಊರಲ್ಲಿ ಹಿಂಗಿದ್ ಜಮೀನು, ನಾವ್ ಹಿಂಗಿಂಗ್ ಬೆಳೀತಾರೆ, ಇಂಥ ಕಡೆ ಬಹಳ ರೈತರಿಗೆ ಲಾಭ ಬಂದಿದೆ ಅಂತ. ಅದೆಲ್ಲ ಒಂದ್ ಕಿವಿಲ್ ಕೇಳಿ ಒಂದ್ ಕಿವಿಲ್ ಬಿಡ್ತೀರಾ, ಅಥವಾ ಎಲ್ಲಾರ ಒಂದ್ ಕಡೆ ನಿಮಗೂ ಅದೇ ತರ ಆಗ್ಬೇಕು ಅನ್ಸುತ್ತ? ಅವ್ರು ಹೇಳೋ ರೀತಿ ಎಲ್ಲ ನೋಡಿದ್ರೆ ತೋಟ ಎಲ್ಲ ಮಾಡ್ಬೇಕು ಅಂತ ಅನ್ಸುತ್ತೆ ಸರ್. ಆದ್ರೆ ಅವ್ರು ಬಂದು ನಮ್ಮನ್ನೇ ಅವಳು ಹೋಗ್ತಾರೆ, ಪಕ್ಕಕ್ಕೆ ನದಿಯ ರೀತಿ ಇದೆ, ನೀವೇ ಪುಣ್ಯ ಮಾಡಿದಾರ, ನೀವೇ ಪುಣ್ಯವಂತರು ಅಂತ ಅವ್ರಿಗೂ ನಮಗೆ ಹೇಳೋಗ್ತಾರೆ ಸರ್. ಆದ್ರೆ ನಮ್ಮ ಪರಿಸ್ಥಿತಿಗಳು ಅವ್ರಿಗೆ ಗೊತ್ತಾಗಲ್ಲ ಅನ್ಸುತ್ತೆ ಸರ್, ತೋಟ ಮಾಡ್ಬೇಕು ಅದೆಲ್ಲ ಅಂತೇಳಿ ಅನುಕೂಲ ಇರ್ಲಿಲ್ಲ ಅಂದ್ರೆ ಮಾಡಿಲ್ಲ ಸರ್. ಆಶಾ ಅವರು ಎಲ್ಲ ಮಲಗದಾಗ ಈ ರೈತರ ಬದುಕಿನಲ್ಲೇ ನಾವ್ ಏನ್ ಬೆಳಗ್ಗೆಯಿಂದ ಕೆಲಸ ಮಾಡ್ತಿರ್ತೀವಿ, ರಾತ್ರಿ ಅದೇ ಕನ್ಸು ಬೀಳಕ್ ಶುರುವಾಗತ್ತೆ. ನಿಮ್ಗೆ ಇದ್ದಕ್ಕಿದ್ದಂಗೆ ಏನಾರ ನಮಗೆ ಸಿಕ್ಕಾಪಟ್ಟೆ ತೋಟ ಮಾಡಿಬಿಟ್ಟಿದೀವಿ, ಒಂದು ಒಳ್ಳೆ ಮನೆ ಕಟ್ಕೊಂಡ್ಬಿಟ್ಟಿದೀವಿ, ಜನ ಎಲ್ಲ ಬಂದ್ ಬಂದ್ ನೋಡ್ತಾರೆ, ಈ ತರದ ಏನಾರ ಕನಸು ಬೀಳತ್ತಮ್ಮ? ಸರ್ ನನಗೆ ಬಿದ್ದಿರೋ ನಿಜ ಇದೆ, ಆದ್ರೆ ಹೂವು ಜಾಸ್ತಿ ಬೆಳೆದು ಹೂವೆಲ್ಲ ನಾವೇ ಕಿತ್ತು ಮಾರಿರೋ ಕನ್ಸು. ಸ್ವಲ್ಪ ಜಮೀನಲ್ಲೇ ಹೂವು ಬೆಳೆದು ಅದನ್ನ ಡೈಲಿ ನಮ್ದು ಇಲ್ಲಿ ಉಕ್ಕಡಗತ್ರ ದೇವಸ್ಥಾನ ಇದು ಇರೋದ್ರಿಂದ ಅಂಗಡಿಗಳಿಗೆಲ್ಲ ನಾವೇ ಹೂವಿನ ಎಲ್ಲ ಹಾಕಿ ಇದ್ ಮಾಡ್ದಂಗೆ ಕನ್ಸು ಬಿದ್ದಿದೆ ಸರ್ ನನಗೆ. ನಿಮ್ ತವ್ರ ಮನೆಯಲ್ಲಿ ಹೂ ಬೆಳೀತಿದ್ರ? ಇಲ್ಲ ಸರ್, ಅಲ್ಲಿ ಬತ್ತಾನೆ ಸರ್. ಯಾಕ ಹೂವಿನ ಬಗ್ಗೆ ಅಂತ ಒಂದು ಇದು ನಿಮಗೆ ಆಸಕ್ತಿ ಬಂತು ಅಂದ್ರೆ? ಡೈಲಿ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಿವಲ್ಲ ಸರ್, ಎಲ್ಲ ಇಲ್ಲಿ ಬೆಳೆಯೋದೆ ಸೇವಂತೆ ಹೂವು ಅದೆಲ್ಲ ನೋಡ್ತಿರ್ತೀವಲ್ಲ ಸರ್. ದೇವಸ್ಥಾನಕ್ಕೆ ಹೋದಾಗೆಲ್ಲ ನಮಗೆ ಡೈಲಿ ಒಂದೊಂದು ಹೂವಿನಾರ ಕೊಟ್ಟು ಕಳಿಸೋದು ಈ ತರ ತರ್ತಿದ್ವಲ್ಲ ಸರ್ ಹೂವು, ಹಾಗಾಗಿ ಅದೇ ಇದ್ರ ಮೇಲೆ ಆತರ ಆಯ್ತು ಸರ್. ಯಜಮಾನ್ರ ಹತ್ರ ಏನೇನ್ ಕನಸುಗಳನ್ನ ಹಂಚ್ಕೊಂತೀರಮ್ಮ? ಇಲ್ಲ ಸರ್, ಏನು ಹೇಳಿಲ್ಲ ನಾನು. ಹೇಳಿ ಪರವಾಗಿಲ್ಲ. ಇಲ್ಲ ಸರ್, ಹೂವಿನ ಏನು ಹೇಳಿಲ್ಲ ಸರ್ ನಾನು. ಅವ್ರ ಬೆಳಗ್ಗೆ ಅದೇ ಗದ್ದೆ ಹೋದ್ರೆ ಸಾಯಂಕಾಲ ಸರ್ ಬರೋದು, ಹಾಗಾಗಿ ಏನು ಮಾತಾಡಿಲ್ಲ ಸರ್ ನಾನು. ನಿಮಗೆ ಮಾತಾಡಕ್ ಸಿಗಲ್ಲ ಅಂತೀರಾ? ಹೌದು ಸರ್. ಅದೇನ್ ಬೇಜಾರಿದೆಯಾ ಹಿಂಗೆ? ಇಲ್ಲ ಸರ್, ಆತರ ಎಲ್ಲ ಕೆಲ್ಸನೇ ಅದಾಗಿರೋದ್ರಿಂದ ನಾವೇನು ಇದ್ ಮಾಡಲ್ಲ ಸರ್. ಆಯ್ತು ಆಶಾ ಅವರೇ, ಹೂವುಗಳನ್ನ ಬೆಳೆದು ಎಲ್ಲ ಅಂಗಡಿಗಳಿಗೆ ಕೊಡಬೇಕು ಅನ್ನೋದು ಒಂದು ಆಸೆ. ಮಕ್ಕಳನ್ನ ಏನ್ ಮಾಡಬೇಕು ಅಂತ ಆಸೆ ಇದೆಯಮ್ಮ? ಸರ್, ಅವ್ರ ಇಬ್ರು ಮಕ್ಕಳು ಹೇಳಿದಾರೆ ಅಂದ್ರೆ ಒಬ್ಬನ್ ಮಿಲ್ಟ್ರಿ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ ಸರ್, ಅವನಿಗೆ ಇದೆ. ಚಿಕ್ಕನಿಗೆ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ಬೇಕು ಅನ್ನೋ ಆಸೆ ಬಹಳ ಇದೆ ಸರ್ ಅವನಿಗೆ. ಒಂದ್ ಸರಿ ನನ್ ಸರ್ ಆದ್ರೆ ಹೋಗ್ಬೇಕು ಅಂತಾನೆ, ಇಲ್ಲ ನಾನ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತಾನೆ, ದೊಡ್ಡನ್ ಮಾತ್ರ ಮಿಲ್ಟ್ರಿ ಹೋಗ್ಬೇಕು ಅಂತ ಸರ್. ಮಕ್ಕಳನ್ನ ಸಣ್ಣ ಸಣ್ಣ ಹಳ್ಳಿನಲ್ಲಿ ಬಿಡೋದ್ರಿಂದ ವಿದ್ಯಾಭ್ಯಾಸ ಅಷ್ಟಾಗಲ್ಲ. ಬೆಂಗಳೂರು ಮೈಸೂರು ಇಂಥ ಕಡೆ ಬಿಟ್ರೆ ಚೆನ್ನಾಗತ್ತೆ ಅಂತಾರೆ, ನಿಮಗೇನಾರ ಆ ಥರದ್ದಿದೆಯಾ? ಸರ್, ನನಗೆ ಬೆಂಗಳೂರು ಮೈಸೂರು ಅನ್ನೋಕ್ಕಿಂತ ಎಲ್ಲಾದರೂ ನಮ್ಮ ಮಠಗಳಲ್ಲಿ ಎಲ್ಲಾದರೂ ಬಿಡಬೇಕು ಅನ್ನೋ ಆಸೆ ಭಾಳ ಇದೆ ಸರ್. ನಾವು ಸ್ವಾಮ್ಯರಾಗಿರೋದ್ರಿಂದ ಸಂಸ್ಕೃತ ಜೊತೆಗೆ ವಿದ್ಯಾಭ್ಯಾಸ ಎರಡೂ ಆಗುತ್ತೆ ಅಂತ ಆಸೆ ಇದೆ ಸರ್. ಆದರೆ ಮಠಗಳಲ್ಲಿ ಬಿಡಬೇಕು ಅಂತ ಆಸೆ ಇದೆ ಸರ್ ನನಗೆ. ಓದೋದ್ರ ಜೊತೆಗೆ ಸಂಸ್ಕೃತನ ಕಲಿತಾರೆ ಅನ್ನೋ ಆಸೆ ಇದೆ ಸರ್ ಭಾಳ. ಸಂಸ್ಕಾರ ಬೆಳೆಯುತ್ತೆ. ಹೌದಾ ಸರ್, ಸಂಸ್ಕಾರ ಬೆಳೆಸೋಕ್ಕೋಸ್ಕರ ಎಲ್ಲಾದರೂ ಮಠಗಳನ್ನು ನೋಡಿ ಕಲಿಸ್ಬೇಕು ಅಂತ ಮಾಡಿದೆ ಸರ್ ಮಕ್ಕಳನ್ನ. ಮತ್ತೆ ಅವರು ಸ್ವಾಮಿಗಳಾಗ್ಬಿಟ್ರೆ ಏನ್ ಮಾಡ್ತೀರಿ? ಇದೆ ಸರ್, ಆದ್ರೆ ನಾವು ಖುಷಿ ಪಡ್ತೀವಿ ಸರ್. ಹೌದು, ಅದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ ಅಂತೀವಿ ಸರ್ ನಿಜವಾಗ್ಲು. ಒಬ್ಬನ್ ಮಾತ್ರ ಮಿಲ್ಟ್ರಿ ಹೋಗ್ಬೇಕು ಅಂತ ಸರ್ ಅವ್ರ ಆಸೆ ಅಂತ ನಾವು ಮಾಡ್ತೀವಿ ಸರ್. ಒಳ್ಳೇದಮ್ಮ. ಇದ್ದಕ್ಕಿದ್ದಂಗೆ ನಿಮ್ ಜಮೀನಲ್ಲಿ ಉಳುಮೆ ಮಾಡ್ತಾ ಇರ್ತೀರಿ, ಬಂಗಾರನ ಏನೋ ಒಂದ್ ಗಟ್ಟಿ ಸಿಕ್ಬಿಡತ್ತೆ ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ ಆಗ? ಆತರ ಏನು ಅಷ್ಟ ಕಂಡು ಆಸೆ ಇಲ್ಲ ಸರ್ ನನಗೆ ಬಂಗಾರದ್ದು. ಅದ್ರದ್ದು ಆದ್ರೂ ಸಿಕ್ಕರೆ ಅದೇ ಇನ್ನೇನ್ ಸರ್, ಗೌರ್ಮೆಂಟೇ ತಗೊಳತ್ತಲ್ಲ, ಏನೇ ಹೆಚ್ಚು ಕಡಿಮೆ ಇದಾದ್ರೂ. ಆದ್ರೆ ಅತಿ ಆಸೆ ಇಲ್ಲ ಸರ್ ನನಗೆ ಅದ್ರ ಬಗ್ಗೆ ಎಲ್ಲ. ನಮಗೆ ಆಸೆ ಇದ್ದಷ್ಟು ಕಾಲು ಚಾಚಬೇಕು, ನಮ್ ದುಡಿಮೆ ತಕ್ಕಂತೆ ನಾವು ಜೀವನ ನಡ್ಸ್ಕೊಂತ ಹೋಗ್ಬೇಕು ಅನ್ನೋದು ಇದೆ ಸರ್ ನಮ್ದು. ಎಷ್ಟು ದಿನ ಆಯ್ತು ನೀವು ಈ ಊರಿಗೆ ಬಂದು? ಸರ್, 13 ವರ್ಷ ಆಯ್ತು ಸರ್ ನನ್ನ ಮದ್ವೆ ಆಗಿ. 13 ವರ್ಷ ಆಯ್ತು ಸರ್. ಈಗ ಯಜಮಾನ್ರ ಹತ್ರ ಯಾವಾಗ ಜಗಳ ಮಾಡ್ತಿರ್ತೀರಾ? ಈ ಸಾಕಾಗಲ್ಲ ಜಮೀನು, ನೀವ್ ಹೇಳಿದ್ರಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ. ಬರೀ ಕಾಲೇ ಚಾಚೆ ಜಾಸ್ತಿ ಆದ್ರೆ ಹಾಸಿಗೆ ದಿನ ದಿನ ಹಿಂಚ್ತಾ ಕಮ್ಮಿ ಆಗ್ತಾ ಹೋಗೇ ಹೋಗುತ್ತೆ. ಅವ್ರ ಎದುರು ಇದ್ದಾಗ ಜಗಳ ಮಾಡ್ತೀವಿ ಸರ್, ಇಲ್ಲ ಅಂತಲ್ಲ, ಬಟ್ ಇರೋ ಜೀವನ ಅರ್ಥ ಮಾಡ್ಕೊಂಡು ಹೋಗ್ತೀವಿ ಸರ್. ಜಗಳ ಮಾಡೋದು ನಿಜ ಇದೆ, ಆದ್ರೆ ಅಲ್ಲಿಗೆ ಅದನ್ನ ಬಿಟ್ಬಿಡ್ತೀವಿ ಅಂತೀವಿ. ಏನಾದ್ರೂ ಮಾಡಿದ್ರೆ, ಬೇರೆ ಏನಾದ್ರು ಬಿಸ್ನೆಸ್ ಮಾಡಿದ್ರೆ, ಏನಾದ್ರು ಮಕ್ಳು ದೊಡ್ಡವರಾಗತ್ತಿಗೆ ಏನಾದ್ರೂ ಮಾಡ್ಕೋಬಹುದು ಅಂತ ಹೇಳ್ತಾ ಇರ್ತೀವಿ ಸರ್ ನಾವು. ಆದ್ರೂ ಇರೋ ಪರಿಸ್ಥಿತಿ ಹಾಗೆ ಇರೋದ್ರಿಂದ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸರ್. ಭತ್ತನ ಯಜಮಾನರು ಬೆಳೀತಾರೆ, ಮನೆಗ್ ತಂದು ಹಾಕ್ತಾರೆ, ರೇಟ್ ಇರಲ್ಲ, ಆ ಸಂದರ್ಭದಲ್ಲಿ ಮಾರ್ಬಿಡ್ತಾರೆ. ರೇಟ್ ಇದ್ದಾಗ ನಿಮಗೆ ಮಾರೋದಿಕ್ ಭತ್ತ ಇರಲ್ಲ, ಅವಾಗ ಏನ್ ಮಾಡ್ತೀರಮ್ಮ? ಎಲ್ಲ ನಮ್ಮ ಮನೆ ಬರೋ ಸರ್, ಅದು ರೈತರು ಇಲ್ಲಿ ಕಾಮನ್ ಆಗ್ಬಿಟ್ಟಿದೆ ಸರ್. ನಮ್ದು ಒಬ್ಬರದಲ್ಲ ಇಲ್ಲಿ ಸ್ಥಿತಿ, ಎಲ್ಲರೂ ನೋಡಿದ್ರು ಅದೇ ಕತೆ ಆಗಿದೆ ಸರ್. ಭತ್ತ ಚೆನ್ನಾಗಿ ಬಂದಿರುತ್ತೆ ಇಳುವರಿ, ಅವಾಗ ರೇಟ್ ಇರಲ್ಲ ಸರ್. ಇಳುವರಿ ಇಲ್ದಾಗ ರೇಟ್ ಇರುತ್ತೆ, ಭತ್ತ ಇದಿರಲ್ಲ, ಅದು ಅನಿವಾರ್ಯ ಆಗ್ಬಿಟ್ಟೆ ಸರ್ ನಮಗೆ. ಒಂದು ಸರಿ ಅದಲ್ಲ ಸರ್, ಇದು ಪದೇ ಪದೇ ಹೀಗೆ ಆಗ್ತಾ ಇರೋದು ನಮಗೆ. ಅಷ್ಟೇ ಕೊಡೋದು, ಬೇರೆ ಏನು ಬಿಸ್ನೆಸ್ ಮಾಡೋಕ್ಕೂ ಅನುಕೂಲ ಇಲ್ಲ ನಮಗೆ, ಅದರಲ್ಲೇ ಜೀವನ ಮಾಡ್ಕೊಂಡು ಹೊರಟಿದೆ ಸರ್. ಒಳ್ಳೇದು ಆಶಾ ಅವರೇ, ಇದುವರೆಗೆ ತರ ಬಹಳ ಚೆನ್ನಾಗಿತ್ತು. ನೀವು ರೈತರ ಜೊತೆಗೆ ಇದ್ಗಂಡು ಅವರಿಗೆ ಊಟ ತಿಂಡಿ ಇದನ್ನೆಲ್ಲ ಜಮೀನಿಗೆ ಸಪ್ಲೈ ಮಾಡಿಕೊಂಡು ಮನೆನೂ ಮೇಂಟೈನ್ ಮಾಡ್ಕೊಂಡು, ಎಲ್ಲದಕ್ಕಿಂತ ಮುಖ್ಯವಾಗಿ ಮನೆಯಲ್ಲಿ ಒಬ್ಬರೇ ಇರ್ತೀರಿ, ನೀವೇನ್ ಮಾಡ್ತೀರಿ ಅಂತೇಳಿ ಬಯಸ್ಕೊಂಡು ಕಾಲ ಹಾಕ್ತಿದ್ದೀರಿ, ಇರಲಿ, ಅದು ಒಂಥರ ತಮಾಷೆಯಾಗೇ ಇರುತ್ತೆ. ಒಳ್ಳೇದಾಗ್ಲಮ್ಮ, ಜೀವನ ಸುಖವಾಗಿರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ರೈತ ಕಥೆ ಈ ಕುರಿತು ತುಮ್ಮಿನಕಟ್ಟೆಯ ಶ್ರೀಮತಿ ಆಶಾ ಆರ್ ಮಠದ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಯಿತು. ಮೇರೆ ನಾಳಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಕುರಿತು ಶಿವಮೊಗ್ಗ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಎಂ ಕಿರಣ್ ಕುಮಾರ್ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಭದ್ರಾವತಿ, ಸಮಯ 6:10. ಈಗ ಒಂದು ಚಿತ್ರಗೀತೆಯನ್ನು ಕೇಳೋಣ. ಚಿತ್ರ ಕಲ್ಯಾಣ ಮಂಟಪ.